ನನ್ನ ಪ್ರಿಯ ಭಕ್ತುಳಾದ ಮಲ್ಲಮ್ಮನ ಅತ್ತೆಯು ಹಿರಿಯ ಸೊಸೆಯರ ಚಾಡಿ ಮಾತಿಗೆ ಕಿವಿಗೊಟ್ಟು ಮುಕ್ತಳಾದ ಮಲ್ಲಾಂಬೆಗೆ ಬೀಸುವ ಕುಟ್ಟುವ ಕೆಲಸವನ್ನೇ ಒಪ್ಪಿಸಿರುವಳಲ್ಲ. ಆ ಮುಗ್ಧೆಯಾದರೂ ಅತ್ತೆ ಆಜ್ಞೆಯಂತೆ ನಡೆಯುವುದರಲ್ಲಿ ಎಳ್ಳಷ್ಟು ತಪ್ಪುವುದಿಲ್ಲ. ಇಂಥ ಭಕ್ತಳಿಗೆ ಶ್ರೀಮಂತಳಾಗಿ ನಾನು ದ್ರೋಹವನ್ನೇ ಬಗೆಯಬೇಕಾಗಿರುವುದು. ಆಗಲಿ, ಆ ತಾಯಿ ಕಷ್ಟದಲ್ಲಿ ನಾನೇ ಹೋಗಿ ಭಾಗಿಯಾಗುವೆನು. ಮಲ್ಲೇಶ, ನನ್ನ ಅತ್ತೆ ನಗೆಣ್ಯರು ಇಲ್ಲದ ಸಲ್ಲದ ಅಪವಾದವನ್ನು ಹರಿಸಿ ಚಾಡಿವನ್ನು ಹೇಳಿ ಬೀಸುವುದು ಕುಟ್ಟುವುದು ನನಗೆ ಕೆಲಸ ಒಪ್ಪಿಸಿದ್ರಲ್ಲ, ಅದು ನನಗೆ ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ಈ ತಾಪಹಾರಿ ಕಾಳಿಂದ ಪಾಪ ಪುಣ್ಯ ಎಂಬ ಕಲ್ಲಿನಿಂದ ಬೀಸಿ ಮೋಕ್ಷಿ ರೂಪಿ ಕಜ್ಜಾಯವನ್ನು ಮಾಡಿ ನಿತ್ಯ ಜಂಗಮರಿಗೆ ಭಿಕ್ಷೆ ನೀಡಲು ಅನುಕೂಲ ಮಾಡಿಕೊಟ್ರು ಪರಮಾತ್ಮ. ಮಲ್ಲೇಶ, ಇಂದು ಶಿವರಾತ್ರಿ ದಿನ, ನಿನ್ನ ದರ್ಶನಕ್ಕೆ ಬರಬೇಕು, ನಿನ್ನನ್ನು ಕಣ್ಣು ತುಂಬ ನಾನು ಕಾಣಬೇಕಂತ ಹೇಳಿ ಆ ಆಶಯವು ನನಗೆ ನಿರಾಶ್ಯವಾಗಿ ಹೋಯ್ತಲ್ಲ ಪರಮಾತ್ಮ. Yeah. ಯಾವು ನಿನ್ನ ಕಾಯವು ಇಲ್ಲಿದೆ ಕಾರೆಗೈದರು ಮನವು ನಿನ್ನ ಪಾದದಲ್ಲಿ ಮನವು ನಿನ್ನ ಪಾದದಲ್ಲಿ ಮನ ಶಿವಶಿವ ಮಲ್ಲಿಕಾರ್ಜುನ ಬೀಸಿ ಬೀಸಿ ಕೈಗಳನ್ನು ಸೋತು ಹೋಗಿದೆ. ಇನ್ನು ಬೀಸುವ ಕಾಳುಗಳು ಬಹಳ ಉಳಿದಿದೆ. ಈಗಾಗಲೇ ಸಲೋ ಸಮಯ ವಿಶ್ರಮಿಸಿ ಇನ್ನುಳಿದ ಕಾಳುಗಳನ್ನು ಬೆಳಗಾಗಿದ್ರೆ ಬೀಸಿದರೆ ಆಯಿತು. ಮಲ್ಲೇಶ ಮಲ್ಲಿಕಾರ್ಜುನ ಮಲ್ಲಮನು ಬೀಸಿ ಬೀಸಿ ದಣೆದು ನೆಲದ ಮೇಲೆ ಮಲಗಿರುವಳು. ಧನ್ಯ ಮಗಳೇ ನೀನೇ ಧನ್ಯಳು, ನಿನ್ನ ಭಕ್ತಿಯು ಅಸದೃಶ್ಯವಾದದ್ದು. ಈಗ ಇನ್ನುಳಿದ ಕಾಳುಗಳನ್ನೇ ನಾನು ಬೀಸಿ ಇಲ್ಲಿಂದ ಮರೆಯಾಗುವೆನು. ತಾಯಿ, ನಿನ್ನ ಕಷ್ಟದಲ್ಲಿ ಭಾಗಿಯಾಗುವೆನು. ಆಗಲಿ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬೀಸುವ ಬಿಡು ಧಾನ್ಯವನ ಬಿಡು ಬೀಸುವ ಬಿಡು ಧಾನ್ಯವ ನಾ ಮಲ್ಲಾಂಬೇ ಮಮ ಕರುಣಿ ಘನ ಶಾಂತಿ ಮನ ತಂದೆ, ಬೀಸುವುದನ್ನು ನಿಲ್ಲಿಸು. ಅತ್ಯಲ್ಪ ಜೀವಿಗಾಗಿ ನಿನ್ನೇಕೆ ಶ್ರಮ ಪಡುವೆ ನನ್ನಪ್ಪ? ನಿನ್ನ ಕೋಮಲದ ಕರುಗಳನ್ನು ನೋವಿತಲ್ಲವೇ. ಬೀಸುವುದನ್ನು ನಿಲ್ಲಿಸು ತಂದೆ, ಬೀಸುವುದನ್ನು ನಿಲ್ಲಿಸು. ಆಹಾ, ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಸ್ವಪ್ನದಲ್ಲಿ ಕನವರಿಸುತ್ತಿರಲ್ಲ, ನಾನು ಬಂದದ್ದು ಸಾರ್ಥಕವಾಯಿತು. ಸಾರ್ಥಕಾಗಿತ್ತಲ್ಲ ಶಿವಶಿವ, ಈಗಾಗಲೇ ಬೆಳಗಾಗೆ ಹೋಗಿದೆ. ಇನ್ನೂ ಬೀಸುವ ಕಾಳುಗಳನ್ನು ಬಹಳ ಉಳಿದಿದೆ. ಈಗಾಗಲೇ ಬೆಳಗಿ ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡದಿದ್ದರೆ ಅತ್ತೆಯವರು ನನ್ನನ್ನು ಗದ್ದರಿಸುವರು. ನಾನು ಈಗಾಗಲೇ ಬೀಸುವೆನು. ಆಹ್ ಶಿವಶಿವ, ಮಲ್ಲಿಕಾರ್ಜುನ, ಆ ಸ್ವಪ್ನದಲ್ಲಿ ಮಲ್ಲಿಕಾರ್ಜುನ ಬಂದು ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡದಂತೆ ತೋರುವುದಲ್ಲ. ಆಹ್ ಶಿವಶಿವ, ಹಾ ಮಲ್ಲಿಕಾರ್ಜುನ, ಇದೇನು ಚಮತ್ಕಾರವು? ಪರಮಾತ್ಮ ಬಂದು ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡದಂತೆ ತೋರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ಏನೇ ಮಲ್ಲಿ, ಬೀಸುವುದಾದ ಮೇಲೆ ಹಿಟ್ಟು ತುಂಬಿ ಒಳಗೆ ತಂದು ಕೊಡಬಾರದೆ? ಗಂಡಸರು ಹೊಲಕ್ಕೆ ಹೋಗಿದ್ರು ಒಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆಂದು ತಿಳಿಯಬೇಕು. ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತರೆ ಅತ್ತೆಯವರು ನಿನ್ನ ಕುತ್ತಿಗೆಯನ್ನು ಹೆಚ್ಚಿಗಾರು. ಅತ್ತೆಯವರು ಬರಲಿ, ಎಲ್ಲವನ್ನು ಹೇಳುತ್ತೇನೆ. ಅಕ್ಕ, ಆ ಮಲ್ಲಿಕಾರ್ಜುನದಿಂದ ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡಿಟ್ಟಿದ್ದೀನಮ್ಮ. ಒಳಗೆ ಕಾಲಿಡಲು ಅತ್ತೆಯವರ ಅಪ್ಪಣೆ ಇಲ್ಲದ ಕಾರಣ ನೀವೇಕೆ ಬಂದು ತೆಗೆದುಕೊಂಡು ಹೋಗಬಾರದೆ ಅಕ್ಕ? ಆಹಾ, ನಾವೇ ಬಂದು ತೆಗೆದುಕೊಂಡು ಹೋಗಬೇಕಾಗಿತ್ತೆ. ಅತ್ತೆಯವರ ಅಪ್ಪಣೆ ನಡೀತಕ್ಕೋ ನೀನು ಅಡಿಗೆ ಮನೆ ಹೊಸಲಿಗೆ ತಂದುಕೊಳ್ಳಿಕ್ಕೆ ಯಾರಾದರೂ ನೀನು ಕೈಕಾಲು ಕಟ್ಟಿ ಹಾಕಿರೇ ಗಳೇ ಹೇಳಿ. ಮಲ್ಲೇಶ, ಅಕ್ಕ, ಹಿರಿಯರ ಅಪ್ಪಣೆ ಅಂತ ನಡೆತಕ್ಕಳು ನಾನು, ನೀವಾದ ಪ್ರತಿ ಬಂಧದ ಅಪ್ಪಣೆಯನ್ನು ಕೊಡ್ರಿ, ನಾನು ತಪ್ಪದೇ ಪಾಲಿಸುವೇನಮ್ಮ. ಏನೇ ಮಲ್ಲಿ, ಏನು ವಾದ ಮಾಡ್ತಾ ಕುಳಿತಿರುವಿ? ಕೆಲಸವಿಲ್ಲ, ಬೊಗಸ ಇಲ್ಲ, ಹಗಲಲ್ಲ ವಾದಿಸುವುದು, ಅದು ಇಲ್ಲವಾದೊಡನೆ ಮಲ್ಲಯ್ಯ ಮಲ್ಲಯ್ಯ ಎಂದು ಕುಣಿಯುವುದು. ಹೊಗೆಯಿಲ್ಲದ ಬಾಣ ಸಿಗುತ್ತದ ಮೇಲೆ ನಿನ್ನ ಮೈ ಕೊಬ್ಬೆರ ಬಿಟ್ಟಿತೆ. ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮನ ಸುಲಿಸುವೆನು. ಅಡುಗೆಯನ್ನು ಮಾಡುವುದಿಲ್ಲ, ಹಿಟ್ಟಿಲ್ಲದೆ ರೊಟ್ಟಿ ಹೇಗಾಗು? ಈ ಮಲ್ಲಿಯು ಜೋಳ ಬೀಸರಳೊಂದು ನೋಡಲು ಇಲ್ಲಿಗೆ ಬಂದೆ. ಹಿಟ್ಟಿನೂ ಇಲ್ಲ ಬಿಟ್ಟಿನೂ ಇಲ್ಲ, ಈ ಕೆಟ್ಟ ಮಸಿನ ಮಲ್ಲಿ ಮೋಟ್ ಮರ ಗಾಳಿ ಮಿಂದಾಗಿ ನಿಂತು ಬಿಟ್ಟಾಳ, ಮಾತಿಲ್ಲ ಕತೆ ಇಲ್ಲ. ಏನೇ ಮಲ್ಲಿ, ಯಾಕೆ ಅತ್ತೆಯವರಿ ಹಿಟ್ಟೇಕೆ ಬೀಸಿಲ್ಲ? ಕೆಲಸ ಸಾವಿರಲ್ಲವೇ, ಹೆಣ್ಣಂತ ನೀನು ಯಾವಾಗ ತಿರುಗಾಳ? ಅತ್ತೆಯವರಿ, ಆ ಮಲ್ಲಿಕಾರ್ಜುನ ದೇಹದಿಂದ ಜೋಳವನ್ನು ಬೀಸಿ ಹಿಟ್ಟವನ್ನು ಶುದ್ಧ ಮಾಡಿದ್ದೇನಮ್ಮ. ಅಷ್ಟರಲ್ಲಿ ಒಬ್ಬ ಜಂಗಮಯ್ಯನು ಬಂದ, ಹಿಡಿ ಹಿಟ್ಟನ್ನು ಹಿಡಿ ತಿರುಗಿ ನೋಷ್ಟಿನ ಹಿಟ್ಟಿನ ಬುಟ್ಟಿ ಮಾಯವಾಗಿ ಹೋಗಿದೆ. ಅತ್ತೆಯವರಿ, ಅತ್ತೆಯವರೇ, ಇವಳು ಹೇಳುವುದೆಲ್ಲ ಸುಳ್ಳು. ಇದ್ದಿಟ್ಟೆಲ್ಲ ಒಯ್ದು ಜಂಗಮನ ಜೋಳಿಗೆ ಭರ್ತಿ ಮಾಡಿ ನೋಡಿದ ಹಾಳು ಮನೆಯಾಗಿನ ದೇವಿ ನಿಂತ ಅಲ್ಲವೇ ಅಕ್ಕನಾಗಮ್ಮ? ಹೌದು ಅತ್ತೆಯವರು, ನಾವು ಹಿಟ್ಟನ್ನು ನೀಡಬೇಡ ಅಂತ ಹೇಳಿದೆವು, ಅಡ್ಡಗಟ್ಟೆ ನಿಂತವು. ಆಗ ಇವಳು ಧರ್ಮಕ್ಕೆ ಅಡ್ಡು ಬರಬಾರ್ದಂತ ಹೇಳಿ ಎಲ್ಲ ಹಿಟ್ಟು ಕಾಳು ಜಂಗಮನ ಜೋಳಗೆ ಭರ್ತಿ ಮಾಡಿಬಿಟ್ಟಳು. ತಂಗಿ ನಗಮ್ಮ ಬಸಮ್ಮ, ಇನ್ನು ಮೇಲೆ ಇವಳು ಅಡುಗೆ ಮನೆಯಲ್ಲಿ ಕಾಲಿಡೋದು ಬೇಡ. ಮನೆಗೆ ಅಷ್ಟು ನೀರು ತಂದು ಸಾಲೊಟ್ಟು ಹಿಟ್ಟನ್ನು ಬೀಸಿ ಇವಳ ಹುಟ್ಟಿ ಸೀರೆ ಕಸಿದುಕೊಂಡು ಜನಕ್ಕಾಗಿ ಅಡುಗೆ ಕಳಿಸಿಬಿಡ್ರಿ. ಹಾಗೆ ಮಾಡೋಣ. ಏನೇ ಮಲ್ಲಿ, ಅತ್ತೆಯವ್ರು ಹೇಳಿದ್ದು ಕೇಳಿಸ್ತಿಲ್ವ? ಆಗಲಿಮ್ಮ. ಈ ಬೊಟ್ಟು ಸೀರೆಯನ್ನು ಬಿಟ್ಟು ಆ ದಟ್ಟೆಯನ್ನು ಹುಟ್ಟಿಕೊಂಡು ಹೊರಬೀಳು, ಮತ್ತೆ ಒಳಗೆ ಹೋಗಿ ಹೊಸನ್ ತಕ್ಕೊಂಡಿಕೊಂಡು ತಿಳಿತೆ. ಅಕ್ಕ, ಹೊಸದೇನು ಹಳೇದೇನು, ಇಂದು ಇದು ಹೊಸದಿದ್ದದ್ದು ನಾಳೆಗೆ ಇದು ಹಳೆದ ಹಾಗೆ ಆಗುತ್ತಿದೆ ತಾಯಿ. ಈ ಶರೀರವೇ ನಾಶವಾಗಿ ಹೋಗುದಂದ ಬಳಿಕ ಇಂಥ ಬಟ್ಟದ ಮತ್ತೇನಕ್ಕ? ಅತ್ತೆಯವರೇ, ಆ ಒಡವೆಗಳನ್ನಷ್ಟು ತಂಗಿ ಬಸಮ್ಮ, ಆ ಒಡವೆಗಳನ್ನಷ್ಟು ಕಸಿದುಕೊಂಡು ಬಿಡಿ. ಆಗಲಮ್ಮ. ಅವಳು ಬಂದ ಮೇಲೆ ತಂಗಳ ರೊಟ್ಟಿ ಹಳಸಿದಂಬಲಿ ಏನಿದ್ದು ಕಟ್ಟಿಕೊಡ್ರೆ, ಎತ್ತರ ಪೀಡಾ ಮನೆ ಬಿಟ್ಟು ಹಾಳಾಗಿ ಹೋಗಲಿ. ಅಕ್ಕ ತಂಗಿ, ಆ ಮಾರ್ಗಡಿ ತಕ್ಕಂತೆ ಆಯ್ತು. ಏನು ತಂದೆ ಆದೆ ಬುಟ್ಟನ ದುರ್ಗವ್ವ? ಏನೇ ಮಲ್ಲಿ, ಅಂಬಲಿನ ಹಾಕೋನು ತಡ ಮಾಡದೆ ಹೊರಬಿಡು. ಅಕ್ಕ, ಅಂಬಲಿ ಆದರೂ ಯಾವಾದ್ರೊಂದು ಪಾತ್ರೆಯಲ್ಲಿ ಹಾಕಿ ಕೊಡ್ರಮ್ಮ. ಹಾ, ನಿನಗೆ ಪಾತ್ರೆ ಅಡುಗೆಗಿರೋ ಕೆಲಸ, ತಾಮ್ರ ತಳೆ ನಿನಗೆ ಉಪಯೋಗವಿಲ್ಲ. ಆ ನಿನ್ನ ಮಲ್ಲನಲ್ಲಿ ಬೇಕಾದಷ್ಟು ತೆಂಗಿನ ಪಟ್ಟೆಗಳು ಸಿಗುತ್ತವೆ, ಅವನಲ್ಲಿ ಕೆಳಕ್ಕೆ ಹೋಗು. ತಂಗಿ ನಾಗಮ್ಮ ಬಸಮ್ಮ. ಏಕೆತಿವರೇ? ಮನೆ ಇವಳು ಗಡಿಗೆ ಮಡಿಕೆಗಳನ್ನು ಹೊಡೆದಲ್ಲವೇ? ಹೌದು ಅತ್ತಿವರೇ. ಅವಳನ್ನು ಕೊಪ್ಪರಿ ತಂದು ಹಾಕಿ ಕೊಡ್ರಿ. ಆಗಿಲ್ಲತ್ತಿವರೇ. ಎತ್ತಲ ಅವರ ಪೀಡಾ ಮನೆ ಬಿಟ್ಟು ಹಾಳಾಗಿ ಮಾರಿಕೊಳ್ಳುತ್ತ ಹೋಗಲಿ. ಆಗಲೇ ಅತ್ತಿವರು. ಏನೇ ಮಲ್ಲಿ? ಯಾಕೆ ಅಕ್ಕ? ತೆಗೆದುಕೋಯಿ ತಟ್ಟೇನು, ಎಲ್ಲಿಗಾದ್ರೂ ಹಾಳಾಗಿ ಹೋ. ಅತ್ತಿಯವರೇ, ಒಂದೇ ಒಂದು ಸಲ ಆಶೀರ್ವದಿಸಿ ಕಳುಹಿಸಿ ಕೊಡುತ್ತಾಯಿ. ಹಾ, ತುಂಬಾ ಸುಖಿಯಾಗಿ ಬಾಳು. ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ